ನಮ್ಮ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ನಮ್ಮ ಇವತ್ತಿನ ಕೃಷಿ ರಂಗದೊಳಗ ಮೊದಲಿಗೆ ನಿತ್ಯ ಮೇಘ ಸಂದೇಶ, ನಂತರ ಕರಿಯತ್ತ ಕಾಳಿಂಗ, ಬಿಳಿಯತ್ತ ಮಾನಿಂಗ, ಜಾನುವಾರುಗಳ ಆರೋಗ್ಯ ಕಾಳಜಿ ಕುರಿತು ವಿಶೇಷ ಕಾರ್ಯಕ್ರಮ ಸರಣಿಯ ಮರುಪ್ರಸಾರ. ವಿಷಯ ಜಾನುವಾರುಗಳಲ್ಲಿ ಕಂಡುಬರುವ ಪರಿಮಳ ರೋಗ. ಆನಂತರ ಶಶಿಕಲಾ ಕಲಮೋಡ್ ಮತ್ತು ಸಂಗಡಿಗರಿಂದ ಭಜನೆ ಪದಗಳನ್ನು ಕೇಳಬಹುದು. ಈಗ ಮೊದಲಿಗೆ ನಿತ್ಯ ಮೇಘ ಸಂದೇಶ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನೋಡೋಣಂತ. ಕಲಬುರಗಿ, ಬೀದರ್, ರಾಯಚೂರು, ಯಾದಗಿರಿ, ಬಳ್ಳಾರಿ ಜಿಲ್ಲೆಗಳು ಅಲ್ಲದೆ ಜೈರಾಬಾದ್ ತಾಲೂಕಿನೊಳಗ ಮಳೆಯಾಗುವ ಸಾಧ್ಯತೆಗಳು 80%. ವಿಜಯಪುರ ಮತ್ತು ಬಾಗಲಕೋಟೆ ಜಿಲ್ಲೆಗಳಲ್ಲಿ 85%. ಕೊಪ್ಪಳ ಮತ್ತು ನೆರೆಯ ಸೊಲ್ಲಾಪುರ ಜಿಲ್ಲೆಗಳಲ್ಲಿ 90% ಅನ್ನುವಂತಹ ಸೂಚನೆಯನ್ನ ಹವಾಮಾನ ತಜ್ಞರು ನೀಡುತ್ತಾ ಇದ್ದಾರೆ. ಎಲ್ಲಾ ಜಿಲ್ಲೆಗಳಲ್ಲಿ ಚದುರಿದಂಗ ಮಳೆಯಾಗುವಂತಹ ಸಾಧ್ಯತೆಗಳು ಅದಾವ. ಹಗುರದಿಂದ ಸಾಧಾರಣ ಮಳೆ ನಿರೀಕ್ಷೆಯನ್ನ ಮಾಡಬಹುದಾಗಿದ. ಕೆಲವು ಕಡೆ ಒಳ್ಳೆ ಮಳೆ ಆಗಬಹುದು. ಈ ಸೂಚನೆ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ. ನಿತ್ಯ ಮೇಘ ಸಂದೇಶ ಕೇಳಿದ್ರಿ. ಕಾರ್ಯಕ್ರಮದ ಕೊನೆಯಲ್ಲಿ ನಿತ್ಯ ಮೇಘ ಸಂದೇಶ ಇನ್ನೊಮ್ಮೆ ಕೇಳಬಹುದು. ಇನ್ನು ಮುಂದೆ ಕರಿಯತ್ತ ಕಾಳಿಂಗ, ಬಿಳಿಯತ್ತ ಮಾನಿಂಗ, ಜಾನುವಾರುಗಳ ಆರೋಗ್ಯ ಕಾಳಜಿ ಕುರಿತು ವಿಶೇಷ ಕಾರ್ಯಕ್ರಮ ಸರಣಿಯ ಮರುಪ್ರಸಾರ. ವಿಷಯ ಜಾನುವಾರುಗಳಲ್ಲಿ ಕಂಡುಬರುವ ಪರಿಮಳ ರೋಗ. ಕರಿಯತ್ತ ಕಾಳಿಂಗ, ಬಿಳಿಯತ್ತ ಮಾನಿಂಗ. ಕರಿಯತ್ತ ಕಾಳಿಂಗ, ಬಿಳಿಯತ್ತ ಮಾನಿಂಗ, ಜಾನುವಾರುಗಳ ಆರೋಗ್ಯ ಕಾಳಜಿ ಕುರಿತ ಕಾರ್ಯಕ್ರಮ ಸರಣಿ. ಬಿಳಿಯತ್ತ ಮಾನಿಂಗ. ಇಂದಿನ ವಿಷಯ ಜಾನುವಾರುಗಳಲ್ಲಿ ಕಂಡುಬರುವ ಪರಿಮಳ ರೋಗ. ಬಿಳಿಯತ್ತ ಮಾನಿಂಗ. ರೈತನ ಪ್ರೀತಿಯ ಮನಿಮಗ ಕಾಳಿಂಗ, ಅವನ ಜೊತೆಗಾರ ಮಾನಿಂಗ. ಕಾಳಿಂಗ ಮಾನಿಂಗ ತಿಂದುಂಡು ನಲಿದರ ರೈತನಿಗೆ ವರವು ಇದ್ದಾಂಗ. ಕಾಳಿಂಗ ಮಾನಿಂಗ ತಿಂದುಂಡು ನಲಿದರ ರೈತನಿಗೆ ವರವು ಇದ್ದಾಂಗ. ಕರಿಯತ್ತ ಕಾಳಿಂಗ, ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಮತ್ತು ಇವತ್ತಿನ ಕರಿಯತ್ತ ಕಾಳಿಂಗ ಬಿಳಿಯತ್ತ ಮಾನಿಂಗ ಕಾರ್ಯಕ್ರಮಕ್ಕೆ ಹಾರ್ದಿಕವಾದಂತಹ ಸ್ವಾಗತ. ಮೊದಲಿಗೆ ಕಿರುನಾಟಕವನ್ನ ಕೇಳೋಣ. ಆ ನಂತರ ಪಶುವೈದ್ಯರು ಇಂದಿನ ವಿಷಯದ ಕುರಿತು ನೀಡುವಂತಹ ತಜ್ಞ ಸಂದೇಶವನ್ನ ಕೇಳೋಣ. ಮೊದಲಿಗೆ ಕಿರುನಾಟಕ. ಕಿರುನಾಟಕ ಸುವಾಸನೆಯಲ್ಲಿ ದುರ್ವಾಸನೆ. ರಚನೆ ಡಾ ಅನಿಲ್ ಕುಮಾರ್ ಮುಗಳಿ. ಕೇಳಿ ಕಿರುನಾಟಕ ಸುವಾಸನೆಯಲ್ಲಿ ದುರ್ವಾಸನೆ. ಗೌಡ್ರ ಗೌಡ್ರ ಗೌಡ ಗೌಡಶಣಿ ಎದುರೇ ಕೂತೀವಿ. ಮತ್ ನೋಡಿ ನೋಡಿ ಇದಿರೇನ್ರಿ ಅಂತ ಕೇಳ್ತಾರಪ್ಪ. ಅಲ್ಲ ಈಗ ಒಂದ್ ಸ್ವಲ್ಪ ಅಚ್ಚ ಕಡೆ ಕಾಣಲಿಲ್ಲರಿ ನನಗ. ಕಣ್ಣು ಮಂಜಯ್ಯೋನ ಇಲ್ರಿ ಹಂಗೇನಿಲ್ಲ. ಸ್ವಲ್ಪ ಹೊರಗಿನ ಬಂದ ಕೂಡಲೇ ನಿಮ್ಮತ್ತ ಏನಾರ ಮಾತಾಡಿಸ್ಬೇಕ ಹಿಂಗ ಬಟ್ ಪೀಠಕ್ಕೆ ಬೇಕಲ್ಲ. ಮತ್ತೆ ಹಂಗ ಮತ್ತೇನಪ್ಪ ಶಿವಣ್ಣ ಹೇಳ್ರಿ. ಗೌಡಶಾನಿ ಅವ್ರ ನೀವೇ ಏನ್ ಸುದ್ದಿ ಅದ ಹೇಳ್ರಿ. ಅಲ್ಲಪ್ಪ ಶಿವಣ್ಣ ಇದೇನಿದ ಹೊಸ ಕೇಳಲಿಕ್ಕೆಲ್ಲ ನೀನ ಸುದ್ದಿ ತಗೊಂಬರಪ್ಪ ವಾರ ವಾರ. ಮತ್ ನಮಗ್ ಹೊಸ ಸುದ್ದಿ ಹೇಳಿ ತರ್ತಂತ ನಾವ್ ಕಾಯ್ಕೊಂಡು ಕೂತೀವಿ. ಉಲ್ಟಾ ನೀ ನಮಗ ಸುದ್ದಿ ಕೇಳಿದ್ರೆ ಹೆಂಗಪ್ಪ? ಅಲ್ರಿ ಗೌಡ್ರೆ, ಒಂದ್ ಸಲ ನೀವು ಸುದ್ದಿ ಹೇಳಿದ್ರೆ ಏನಾಗುತ್ತೆ? ಏನಾಗೋದಿಲ್ಲ, ಸುದ್ದಿ ಹೇಳ್ತೀವಿ. ಆದ್ರೆ ನಿನ್ ಸುದ್ದಿ ಏನಿರ್ತ ನೋಡು, ಇವು ಬಹಳ ಮುಖ್ಯ ಇರ್ತಾವ. ನಾವು ನಿನ್ ಸುದ್ದಿ ಇನ್ನ 4 ಮಂದಿ ಹೇಳಿಗ್ ಬರ್ತೇವೆ. ಅದು ಬರೋಬರಿ ಬಿಡ್ರಿ, ನಿಂದ ಕೇಳಿ ನಾವು ಬೇರೆಯವ್ರಿಗೆ ಹೇಳ್ತೀವಿ. ಹಂಗಂದ್ರ ಮತ್ತೆ ನಮ್ ಕಡೆ ಏನು ಸುದ್ದಿಗೆ ಬರ ಇಲ್ಲ ನೋಡ್ರಿ. ಅಲ್ಲ ಮತ್ತೆ ಹೋಗಿದ್ದಿಲ್ಲೋ ನೋಡ್ರಿ ಗೌಡ್ರ, ಅದನ್ನ ಹೇಳಕತ್ತಳೆ ಬಂದ್ ನೋಡ್ರಿ. ಬೀದರ್ಕ್ ಹೋಗಿದ್ದೆ, ಪಶು ವಿಶ್ವವಿದ್ಯಾಲಯದ ದವಾಖಾನಿಗೆ ಹೋಗಿದ್ದೆ, ಡಾಕ್ಟರ್ ಸಾಹೇಬ್ರ ಜೋಡಿ ಮಾತಾಡದೆ ಮಾತಾಡಿ ಒಂದ್ ಹೊಸ ವಿಷಯ ತಿಳ್ಕೊಂಡ್ ಬಂದ್ ನೋಡ್ರಿ. ಅದು ಏನಾಯ್ತ್ರಿ, ನಾವ್ ಹೋದಾಗ ಮಂದಿ ಬಹಳ ಬಂದಿದ್ರಿ, ಬಹಳ ರಶ್ ಇತ್ತು, ಏನೋ ಟ್ರೈನಿಂಗ್ ನಡೆದಿತ್ತಂತ. ಆಮೇಲೆ ಒಂದ್ ಸ್ವಲ್ಪ ತಿರುಗಾಡಿ ಬರೋಣ ಅಂತ ಹೇಳಿ ತಿರುಗಾಡಿ ಬಂದೆ. ಬರಾನ ಮತ್ತೆ ಡಾಕ್ಟರ್ ಸಾಹೇಬ್ರು ಭೇಟಿ ಆದ್ರು, ನಿವಾಂತ ಕೂತು ಮಾತಾಡಿ ಬಂದ್ ನೋಡ್ರಿ. ಏನ್ ವಿಷಯದ ಬಗ್ಗೆ ಮಾತಾಡ್ದಿ ಗೌಡ್ರ? ಅದು ಬಹಳ ವಿಚಾರ ಮಾಡುವಂತದ್ದ, ವಿಚಾರ ಮಾಡುವಂತದ್ದೇ ಐತ್ರಿ. ಮತ್ತ ಗಂಭೀರನೂ ಐತಿ, ಮತ್ತ ನಾವು ಅದ್ರ ಬಗ್ಗೆ ಮುಂಜಾಗ್ರತಾ ವಹಿಸಬೇಕು. ಮತ್ ನಾವು ನೋಡ್ರಿ ಈಗ ಜಾನುವಾರುಗಳ ಆರೋಗ್ಯ ಐತಿ ಅಂತಂದ್ರ ಅದ್ರ ಬಗ್ಗೆ ಮುಂಜಾಗ್ರತಾ ವಹಿಸಬೇಕಾಗಿ ಗೌಡಣೆ. ಶಿವಣ್ಣ ಹೇಳೋದು ಕೇಳಿದ್ರೆ ನನಗೆ ಏನ್ ಅನಿಸ್ಲಿತ್ತೆ ಪೀಠಿಕೆಯಲ್ಲಿ ಅಂದ್ರ ಇವಾಗ ಸಾಮಾನ್ಯವಾಗಿ ಮಾಡೋ ತಪ್ಪು ನಾವ್ ಏನ್ ಮಾಡ್ತೀವಿ ಅದಂತ ನನಗೆ ಅನಿಸ್ಲಿತ್ತು. ಇಲ್ಲ ಅದು ಬರೋಬರಿ ಅದ್ರಿ ಗೌಡ್ರ, ತಪ್ಪು ಮಾಡ್ಲಿಲ್ಲಪ್ಪ ಅಂತಂದ್ರೆ ಏನು ತೊಂದರೆನೇ ಆಗಂಗಿಲ್ಲ. ಹೌದಿಲ್ರಿ, ಅದಕ್ಕ ಡಾಕ್ಟರ್ ಸಾಹೇಬ್ರು ಬರೀ ಹೇಳುದಟ್ಟೆ ಅಲ್ರಿ, ಅಲ್ಲಿ ಪ್ರತ್ಯಕ್ಷ ನಾವು ತೋರಿಸಬಿಟ್ರಿ. ತೋರಿಸಬಿಟ್ರ? ಹ್ಞೂನ್ರಿ, ಅಲ್ಲಿ ಆಚೆ ಕಡೆ ಒಂದ್ ಶೆಡ್ ಅದ ನೋಡ್ರಿ, ಅಲ್ಲಿ ಕರ್ಕೊಂಡು ಹೋದ್ರು. ಈ ದನ ನೋಡು ಅಂತಂದ್ರು, ನಾ ನೋಡಿದೆ ಅದು ದನ ನೋಡ್ತೀನ್ರಿ, ಅದು ಸೊರಗೈತಿ. ಎಮ್ಮೆ ಆಕಳ ಎಮ್ಮಿತ್ತು, ಪೂರಾ ಸೊರಗಿತ್ತು, ಹ್ಞೂ ನರ್ಪೇತ್ಲಾಗಿತ್ತು. ಮತ್ತ ಇದೈತೇನ್ರಿ ಇದು? ಹಾ ನೋಡು ಶಿವಣ್ಣ, ಇದು ಇದೈತಿ, ಇದ್ ಮ್ಯಾಲ ಇದು ಹಿಂಗಾಗ್ಯದ. ಕರಾನು ಅಲ್ಲೇ ಐತ್ರಿ, ಅದ್ ಏನ್ ನೋಡ್ಲಾರ್ದಂಗಿತ್ತು ಬಿಡ್ರಿ. ಇದ್ ಮೇಲೆ ಸೊರಗಿತ್ತದ? ಸೊರಗಿತ್ರಿ, ಆಮೇಲೆ ಕರಾನು ಸೊರಗಿತ್ತು. ಅದಕ್ಕ ಈಗ ಎಮ್ಮಿಗೆ ಹಾಲು ಬರ್ತಾ ಇಲ್ಲ, ಏನು ಇಲ್ಲ, ಮತ್ತದ ಹಾಲು ಕುಡಿಲಾರದೆ ಅದಕ್ ಕರಾನು. ಸಾಮಾನ್ಯವಾಗಿ ನಾವು ನೋಡ್ತೀವಿ ಆಕಳಲ್ಲಿ ಎಮ್ಮೆ ಆಗ್ಲಿ, ಇದಾಗ ಹೆಂಗಿರ್ತಾವ? ಮಸ್ತ್ ಮಸ್ತ್ ಟಣ ಟಣ ಜಿಗದಾಡಂಗಿರ್ತಾವ. ನೀ ನೋಡಿದ್ರ ಉಲ್ಟಾ ಸೊರಗಿ ಅಂತ ಹೇಳಿದ್ವಿ. ಏನಿದಿಲ್ಲ ಅಕ್ಕ, ಯಾಕಂತ? ಹ್ಞೂನ್ರಿ ಗೌಡ್ರ, ಈಗ ನೋಡ್ರಿ ನೀವು ಅಂದ್ರಲ್ಲ, ಈಗ ನಾವು ತಪ್ಪು ಮಾಡದೇವ ಅಂತಂದ್ರ ತೊಂದರೆ ಬರ್ತೈತೆ. ಹಿಂಗ ಇದು ತಪ್ಪು ಮಾಡಿದ್ದು ನೋಡಪ್ಪ ಶಿವಣ್ಣ ಅಂತ ಹೇಳಿ ಅಂತಂದ್ರೆ ಮನೇಲಿ ಅದಕ್ಕೆ ತಿನ್ಲಿಕ್ಕೆ ಏನು ಕೊಟ್ಟಿಲ್ಲ ಮತ್ತೆ. ಅಲ್ಲೇ ಅದ ನೋಡ್ರಿ ಪಾಯಿಂಟ್ ಏನಪ್ಪ ಅಂತಂದ್ರ, ಈಗ ಈ ಗಬ್ಬ ಆಗ್ತಾವ ನೋಡ್ರಿ, ಗಬ್ಬ ಆದ ಕೂಡಲೇ ಏನ್ ಮಾಡ್ತಾರ ನಮ್ಮ ಬಹಳಷ್ಟು ಮಂದಿ, ದಾಣಿ ಮಿಶ್ರಣ ಕೊಡಂಗಿಲ್ಲ, ಹಸಿರು ಮೇವು ಕೊಡಂಗಿಲ್ಲ, ನುಚ್ಚು ಕೊಡಂಗಿಲ್ಲ. ಅಂದ್ರೆ ಹಾಲು ಕುಡೋದು ಬಿಟ್ಟು ಅಂತಂದ್ರೆ ಇವೇನು ಕುಡೋದು ನಿಲ್ಲಿಸ್ಬಿಡ್ತಾರೆ, ಕುಡೋದು ನಿಲ್ಲಿಸ್ಬಿಡ್ತಾವ್ರಿ. ಆಮೇಲೆ ಅವು ಪಾಪವು ಬರೇ ರೌದಿ ತಿಂದೆ, ಅದು ತಿಂದೆ, ಮ್ಯಾಲ್ ಮ್ಯಾಲಿಂದ ತಿಂದು ಮತ್ತ ಬೆಳೆಯನ್ನ ಸಾಗಿಸ್ತಿರ್ತಾವ. ಅಲ್ಲಪ್ಪ ಶಿವಣ್ಣ, ಈಗ ಗಬ್ ಇದ್ದಾಗ ಇಂತವೆಲ್ಲ ಕೊಟ್ಟಿವಿ ಅಂದ್ರೆ ಒಳ ಕರ ದೊಡ್ಡದಾಗಿ ಬೆಳೀತದಲ್ಲಪ್ಪ, ಅದಕ್ಕೆ ಕೊಡಂಗಿಲ್ಲ ಮಂದಿ. ನೋಡ್ರಿ ಗೌಡಶನ್ ಇಲ್ಲೇ ತಪ್ಪಿರಿ ನೋಡ್ರಿ. ಹೌದಾ? ಹೇಳಿನ್ ನಿಮ್ಗೆ ಶಿವಣ್ಣ, ಇನ್ನೊಂದ್ ಏನ್ ಗುರ್ತನು ಇವ್ರ ಲೆಕ್ಕ, ಈಗ ಯಾಕೆ ಸುಮ್ಮನೆ ಖರ್ಚು ಮಾಡಬೇಕು? ಏನು ಸಸ್ತಾವೇನು ದಾಣಿ ಅಂತ ತಿಳ್ಕೊಂಡು ವಿಚಾರ ಮಾಡಿ ಯಾವ ಹಾಲು ಕುಡ್ತಿರ್ತಾರ ನೋಡು, ಅವಕ್ಕ ಒಂದು ಹಿಡಿ ಹೆಚ್ಚಿಗೆ ಹಾಕ್ಬಿಡುದು, ಇವಕ್ಕ ಬಿಟ್ಟೆ ಬಿಡುದು, ಏನು ಇಲ್ಲ ದರ್ಶನ ಇಲ್ಲ. ಹಂಗಾಗ್ಯದ ನೋಡ್ರಿ ಗೌಡ್ರ, ಅಂದ್ರೆ ಅವರು ಅದೇ ಆದ್ರೆ ಮತ್ತೆ ಅವರು ಅದನ್ನೇ ಹೇಳಿದ್ರು, ಇದು ಗಬ್ಬ ಆದ ಕೂಡಲೇ ಅವ್ರು ಏನು ಸರಿಯಾಗಿ ನೋಡ್ಕೊಂಡಿಲ್ಲ, ಅದಕ್ಕೆ ಏನು ತಿನ್ನಿಸ್ಕೊಡ್ಬೇಕು ಏನು ಉಣಿಸ್ಕೊಡ್ಬೇಕು ಅದ್ರ ಬಗ್ಗೆ ಕಾಳಜಿ ಇಲ್ಲ. ಮತ್ತ ಒಮ್ಮೆ ಅದು ಈದ ಮ್ಯಾಲೆ ನೋಡ್ರಿ ಗೌಡ್ ಶಾನಿ ಅವ್ರ ಹೆಣ್ಮಕ್ಳದ ಪರಿಸ್ಥಿತಿ ಹೇಳ್ತೀನಿ ನಾನು ನಿಮಗೆ. ತಿನ್ನ ಅಂತೇಳಿ ನುಚ್ಚನು ಕೊಡುದು, ಅದು ಕೊಡುದು, ಇದು ಕೊಡುದು, ಎಲ್ಲಾ ಕೊಡುದು ಅಂತಂದ್ರೆ ಒಮ್ಮೆ ಏನಾಗ್ಬಿಡ್ತದ್ರಿ? ಬಾಯಿ ಕಟ್ಟೆ ಏನು ತಿನ್ಲಾರ್ದಂಗ ಆಗ್ಬಿಡ್ತದ್ರಿ ಪರಿಸ್ಥಿತಿ. ಒಮ್ಮೆ ತಿನ್ನು ಅಂತಂದ್ರೆ ಹೆಂಗ್ ತಿಂತಾವ್ರಿ? ಯಾವಾಗ್ಲೂ ತಿನ್ಕೋತಿದ್ರ ಇದು ಇರ್ತದೆ, ಒಮ್ಮೆ ತಿನ್ನಂದ್ರೆ ತಿನ್ನೋದಿಲ್ಲ. ಶಿವಣ್ಣ ಏನ್ ಹೇಳ್ತಾರ, ಉಪವಾಸ ಮಾಡಿರ್ತೀರಿ ತಿಂಗಳಾನಗಟ್ಲೆ ಉಪವಾಸ ಮಾಡಿದ್ರ ಅಂತ ತಿಳಿರಿ, ಒಮ್ಮೆ ಏನು ಊಟ ಮಾಡಿ ಉಪವಾಸ ಬಿಡ್ತಿರು, ಏನ್ ಸಾವಕಾಶ ಪಾನಕ ಕೊಡುದು, ನೀರು ಕುಡುದು ಸ್ವಲ್ಪ ಸ್ವಲ್ಪ ಸ್ವಲ್ಪ ಒಮ್ಮೆ ಎಂಟ ಹೋಳಿಗೆ ತಿಂದ ಬಿಟ್ಬಿಡುದು, ಹಂಗೇನಾಗಂಗಿಲ್ಲ, ಸ್ವಲ್ಪ ಸ್ವಲ್ಪ ತಿನ್ಕೋತ ಹೋಗ್ಬೇಕಾಗ್ತದೆ. ಹೌದಿಲ್ರಿ, ಹಂಗ ಇಲ್ಲಿನು ಏನಾಗ್ತದಪ್ಪ ಅಂತಂದ್ರ, ಅಕಸ್ಮಾತ್ ನಾವು ಸರಿಯಾಗಿ ಅದಕ್ಕೆ ದಾಣಿ ಮಿಶ್ರಣ ಊಟ ಉಪಚಾರ ಸರಿಯಾಗಿ ಮಾಡ್ಲಿಲ್ಲ, ಮೇವು ಕೊಡ್ಲಿಲ್ಲ, ಅದು ಗಬ್ಬಾದಾಗ, ಗಬ್ಬಾದ ಕೂಡಲೇ ಬಹಳ ಜವಾಬ್ದಾರಿ ಅದ್ರಿ ನಮ್ದು. ಹೌದಲ್ಲ, ಗಬ್ಬಾದ ಕೂಡಲೇ ತಿಂಗಳ ಎರಡು ತಿಂಗಳಿಗೆ ಅದಕ್ಕೆ ಸರಿಯಾಗಿ ಕೊಡಬೇಕು ನಾವೆಲ್ಲ, ಪಾವ್ ಕಿಲೋ ಅರ್ಧ ಕಿಲೋ ಎರಡು ಕಿಲೋ ಹಿಂಗ್ ಹೆಚ್ಚು ಮಾಡ್ಕೋತ ಹೋಗಿ ಮತ್ತೆ ಒಳಗೊಂದು ಜೀವ ಇರ್ತದ ನೋಡ್ರಿ. ಎರಡು ಜೀವ. ಹೌದೌದು. ಹಿಂಗಾಗಿ ಅದನ್ನ ನಾವು ಸರಿಯಾಗಿ ಮಿಶ್ರಣ ಕೊಟ್ಟಿವಿ, ಹಿಂಡಿ ಮಿಶ್ರಣ ಕೊಟ್ಟಿವಿ ಅಂತಂದ್ರ ಅದು ಬಲಿಷ್ಠ ಆಗಿ ಬೆಳೆದು ಅಗ್ನಿ ಚಲೋ ಕರುವಿಗೂ ಜನ್ಮ ಕೊಡ್ತದ, ಮುಂದ ಆರೋಗ್ಯ ಪೂರ್ಣವಾಗಿ ಇರ್ತದೆ. ಅಲ್ಲ ಶಿವಣ್ಣ, ನನಗೊಂದು ವಿಚಾರ ಹೊಂಟ. ಮತ್ತೇನ್ರದು ಏನಂತಂದ್ರ, ಈಗ ನಾವು ಮನುಷ್ಯರದ ಏನ್ ಮಾಡ್ತೀವಪ್ಪ, ಏನ್ ಮಾಡ್ತೀವಿ, ಹಿಂಸಾ ಮಾಡ್ತೀವಿ, ಆಮೇಲೆ ಏನ್ ಮಾಡ್ತೀವಿ, ರುಚಿ ರುಚಿ ತಿನ್ನಿಸ್ತೇವೆ, ಕಟ್ಕೊಂಡು ಹೋಗ್ತೀವಿ. ಅವ್ರ ಮನೆಯಿಂದ ಏನ್ ಮಾಡ್ತಾರ, ಇದ್ರ ಊಟ ಅಂತ ತಗೊಂಡ್ ಬರ್ತಾರೆ, ಹೌದಿಲ್ಲ. ಹಂಗ ಶಿವಣ್ಣ ಹೇಳೋದೇನಂತಂದ್ರ, ಗಬ್ಬ ಆಯ್ತು ಅಂತಂದ್ರ ಅವಕ್ಕೂ ಸಹಿತ ಹಿಂಗ ಬೈಕಿ ಊಟ ಮಾಡಿದಂಗ ಕಾಜಿ ತಗೋಬೇಕು. ಬರೋಬ್ಬರಿ ಹೇಳಿದ್ರು ನೋಡ್ರಿ ಗೌಡ್ರ, ಆಗ್ಲಿ ನೆನಪು. ಅಲ್ಲ ಶಿವಣ್ಣ, ಈಗ ಇಷ್ಟ ಹೇಳಿದ್ರ ಏನು, ಆ ಎಮಿಬಲ್ ಹೋದಂತ ಹೇಳಿದ್ರ ಅಲ್ಲಿ ಏನ್ ನಿಂಗ್ ಲಕ್ಷಣಗಳು ಏನಾದ್ರೂ ಕಂಡು? ಅದೇ ಹೇಳ್ತೇನ್ರಿ ಗೌಡ್ರ, ಇದ್ ಹೆಂಗ್ಯಾಕ್ ಸರಿಯಾದ್ರಿ ಸಾಯವ್ರ, ಇದು ಜಡ್ ಗಿಡ್ ಏನಾರ ಐತೇನು ಅಂತಂದೆ. ಈಗಂತೂ ಇಟ್ಟು ತನ ಹೇಳಿದ್ದಂತೂ ಅದು ಒಂದು ಸಮಸ್ಯೆ ಅಂತ ಹೇಳಿದ್ರು. ಇಲ್ಲಿ ತನ ನಾವು ಸರಿಯಾಗಿ ತಿನ್ನಿಸಿಲ್ಲ ಉಣಿಸಿಲ್ಲ, ಆದ್ರ ಅದಕ್ಕೆ ಅವ್ರಂದ್ರು ಇದು ಒಂದು ಜಡ್ ಬಹಳ ವಿಚಿತ್ರ ಜಡ್ ಐತಿ, ಇಲ್ಲಿ ಬಾ ಇಲ್ಲಿ ಅಂತ ಹೇಳಿ ಕರೆದ್ರ. ನನಗ್ ಕರೆದು ಆ ಎಮ್ಮಿ ಮುಂದೆ ನಿಂದ್ರ, ಸರಿ ಮುಖ ನೋಡಪ್ಪ ಇದ್ರದ್ದು ಉಸಿರು ತಗೋ ಒಂದ್ ಸ್ವಲ್ಪ. ನಾನು ನೋಡ್ತೀನಿ, ನಾನು ಮಜಾ ಅನಿಸಿ ಬಿಡ್ತೀರಿ, ಅದ್ರ ಉಸಿರ ಅಗದಿ ಏನು ಊದಿನ ಕಡ್ಡಿ ಹಚ್ಚಿ ಪರಿಮಳ ಇರ್ತದ ನೋಡ್ರಿ ಮನ್ಯಾಗ, ಆ ಟೈಪ್ ಅದ್ರ ಉಸಿರು ವಾಸನೆ ಬರ್ತಿತ್ತು ನೋಡ್ರಿ. ಶಿವಣ್ಣ ಈ ಕಡೆ ಬಾ ಇಲ್ಲಿ ಉಚ್ಚಿ ವಾಸನೆ ನೋಡು ಅಂತಂದ್ರು. ಉಚ್ಚಿ ನೋಡ್ತೀನಿ, ಉಚ್ಚಿ ಘಮ ಘಮ ಗೌಡ್ರ, ನನಗ ದಿಂಗ್ ಬಡಿತ್ರಿ. ಆಮೇಲೆ ಇಲ್ಲಿ ಅದಾವ ನೋಡಿದ್ರ, ಹಾಲ್ ಅದಾವ ನೋಡು, ಒಂದ್ ಸ್ವಲ್ಪ ಇದ್ರ ವಾಸನೆ ನೋಡ್ ಹಾಲಿಂದು ಅಂತಂದ್ರೆ, ಹಾಲಿನ ವಾಸನೆ ನೋಡಿದ್ರಿ, ಅದು ಪರಿಮಳ್ರಿ, ಎಲ್ಲಾನು ಪರಿಮಳ್ರಿ. ಆಮೇಲೆ ನಾನಂದೆ, ಡಾಕ್ಟರ್ ಸಾಹೇಬ್ರ, ಇದಕ್ಕ ಜಡ್ ಐತೆ ಅತ್ತಿತ್ತಿರಿ, ಹೌದಲ್ಲ, ಸರಿಯಾದ. ಮತ್ ಇದು ನೋಡಿದ್ರ ಹಾಲು ವಾಸನೆ ಬರಾಕತೈತಿ, ಪರಿಮಳ ಬರಾಕತೈತಿ, ಸುವಾಸನೆ. ಮತ್ ಇದು ಹೆಂಗ್ರಿ, ಇದ್ಯಾ ಅಂತ ಜಡ್ ಅಂತಂದ್ರೆ. ಅವರು ಅಗದಿ ಬರೋಬ್ಬರಿ ತಿಳಿಸಿ ಹೇಳಿದ್ರು, ಅಲ್ಪ ಶಿವಣ್ಣ ಇದು ಜಡ್ ಅಂತಂದ್ರ ಇದೇನು ಇದ್ರೊಳಗ ವೈರಸ್ ಅಂತೀವಿ ಅದ್ರದಲ್ಲ, ಬ್ಯಾಕ್ಟೀರಿಯಾ ಏನು ಸೋಂಕಾಗಿಲ್ಲ ಅಂತದ್ ಏನೂ ಇಲ್ಲ. ಆದ್ರ ಈಗೇನು ನಾವು ಸರಿಯಾಗಿ ಊಟ ಉಪಚಾರ ಮಾಡ್ಲಿಲ್ಲ, ಅದಕ್ಕೆ ಹೊಂದಾಣಿಕೆ ಆಗ್ಲಾರದೆ ಮುಂದ್ ಬರಬಾರ್ದು ಏನಾಗ್ಯದಪ್ಪ ಅಂತಂದ್ರ, ಇದ್ರ ಪಚನ ಕ್ರಿಯೆ ಕೆಟ್ಟ ಹೋಗಿಬಿಟ್ಟದ. ಪಚನ ಕ್ರಿಯೆ ಏನಿರ್ತದ ಅದು ನಿಂತ ಹೋಗ್ಯದ, ಅದು ಸರಿಯಾಗಿ ಆಗತಾ ಇಲ್ಲ. ಹಂಗಾಗಿ ಏನಾಗ್ತದಪ್ಪ ಅಂತಂದ್ರ, ಬೇರೆ ಬೇರೆ ಒಂದು ಅಲ್ಲಿ ಪ್ರಕ್ರಿಯೆಗಳು, ಜೈವಿಕ ಕ್ರಿಯೆಗಳು ಅಂತಂದ್ರಿ, ಜೈವಿಕ ಕ್ರಿಯೆ ನಡೆದು ಇದ್ರೊಳಗ ಹಾರ್ಮೋನ್ ಅಂತ ಬರ್ತಾವ ನೋಡ್ರಿ, ಅಂದ್ರ ನಮ್ಮ ದೇಹದೊಳಗ ಹಾರ್ಮೋನ್ಗಳು ಸ್ರವಿಸ್ತಾವ. ಆ ಹಾರ್ಮೋನ್ಗಳಿಂದ ಏನಾಗ್ತದಪ್ಪ ಅಂತಂದ್ರ, ನಮ್ಮ ದೇಹದ ವ್ಯಾಪಾರ ಬರೋಬ್ಬರಿ ನಡೀತದೆ, ಕೆಲಸಗಳು ಬರೋಬ್ಬರಿ ನಡೀತದೆ, ಹೆಚ್ಚು ಕಡಿಮೆ ಆಗ್ತದಂತಂದ್ರೆ ಅಲ್ಲಿ ಹೆಚ್ಚು ಕಡಿಮೆ ಆಗ್ತದ. ಒಂದು ಪಿಟ್ಯೂಟರಿ ಗ್ರಂಥಿ ಅಂತ ಇರ್ತೈತಿ, ಅಲ್ಲಿಂದ ಹಾರ್ಮೋನ್ಗಳು ಬಿಡುಗಡೆ ಆಗ್ತಾವ. ಆಮೇಲೆ ಮುಂದ ಅಡ್ರಿನಾಲಿನ್ ಅಂತ ಹೇಳಿ ಒಂದು ಗ್ರಂಥಿ ಇರ್ತೈತಿ, ಅಲ್ಲಿಂದ ಒಂದು ಥೈರಾಕ್ಸಿನ್ ಅಂತ ಹೇಳಿ ಒಂದೇನೋ ಹೇಳಿದ್ರಿ ಹಾರ್ಮೋನ್, ಅದು ಹೆಚ್ಚು ಕಡಿಮೆ ಆಗ್ತದ. ಹಿಂಗಾಗಿ ಏನಾಗ್ತದಪ್ಪ, ಪಚನ ಕ್ರಿಯೆ ಮೇಲೆ ಒಂದ್ ಸ್ವಲ್ಪ ಪರಿಣಾಮ ಬೀರುತ್ತದೆ. ಪಚನ ಕ್ರಿಯೆ ಮೇಲೆ ಪರಿಣಾಮ ಬೀರುತ್ತು ಅಂತಂದ್ರ, ಇಲ್ಲಿ ಏನು ಇವು ದನಗಳು ತಿಂದಿರ್ತಾವಲ್ರಿ, ಆಹಾರ ತಿಂದಿರ್ತಾವ, ಅದು ಸರಿಯಾಗಿ ಪಚನ ಆಗಂಗಿಲ್ಲ. ಪಚನ ಆಗ್ಲಿಲ್ಲ, ಬರಬರ್ತ ಸಕ್ರಿಯ ಅಂಶ ಕಡಿಮೆ ಆಗಿ ಹೋಗ್ತದ ಅಂತ ಹೇಳಿದ್ರಿ. ಶರೀರದೊಳಗಿನ ಸಕ್ರಿಯ ಅಂಶ ಕಡಿಮೆ ಆಗಿಬಿಡುತ್ತದ. ಈಗ ಗೌಡ್ರ, ಡಾಕ್ಟರ್ ಒಂದು ವಿಚಾರ ಕೇಳಿದ್ರಿ, ಅಲ್ಪ ಈಗ ಡಯಾಬಿಟಿಸ್ ಅಂತೀವಿ, ಅದ್ರೊಳಗೆ ಏನಾಗ್ತದ ಹೇಳು ಅಂತ ಹೇಳಂತಂದ್ರು. ನಾ ಅಂತ ಅಲ್ರಿ ಡಾಕ್ಟರ್ ಸಾಹೇಬ್ರ, ಇದು ಮೂತ್ರದೊಳಗ ಇದು ಬರ್ತದ, ಸಕ್ರಿಯ ಅಂಶ ಬರ್ತದ, ಆಮೇಲೆ ರಕ್ತದೊಳಗ ಸಕ್ರಿಯ ಅಂಶ ಹೆಚ್ಚಾಗ್ತದೆ. ಇದು ಹಂಗಲ್ಲಂತ್ರಿ, ರಕ್ತದೊಳಗ ಸಕ್ರಿಯ ಅಂಶ ಕಡಿಮೆ ಆಗಿಬಿಡ್ತದೆ. ಹಂಗಾಗಿ ಏನೇನೋ ಬೇರೆ ಬೇರೆ ಬಹಳ ಹೇಳಿದ್ರಿ ಅವರು, ನಮ್ಗೆ ಹ್ಯಾಂಗ ತಿಳಿಬೇಕ್ರಿ ಅವ್ರು, ವಿಜ್ಞಾನ ಕೆಲವೊಂದ್ ಸ್ವಲ್ಪ ಕಠಿಣ ಆಗಿಬಿಡ್ತೈತಿ. ಅದನ್ನ ಸರಳವಾಗಿ ಹಿಂಗ್ ಹೇಳದ್ರು, ಸಕ್ರಿಯ ಅಂಶ ಕಡಿಮೆ ಇರ್ತದ, ಹಾರ್ಮೋನ್ಗಳು ವ್ಯತ್ಯಾಸ ಆಗೋದ್ರಿಂದ ಇದೇನಾಗ್ತದಪ್ಪ ಅಂತಂದ್ರ, ಪಚನ ಕ್ರಿಯೆ ಸರಿಯಾಗಿ ಆಗಂಗಿಲ್ಲ. ಶಗಣಿನೂ ನೋಡಿದ್ರಿ, ಶಗಣಿ ಅದು ಇಟ್ಟಿತ್ತು, ಶಗಣಿ ಬಹಳ ಅಗ್ರಿ ಹಿಕ್ಕಾದಂಗ ಆಗಿಬಿಟ್ಟಿತ್ತು, ಗಟ್ಟಿ ಆದಂಗ ಆಗಿಬಿಟ್ಟಿತ್ತು. ಅಂದ್ರೆ ಪಚನ ಕ್ರಿಯೆ ಸರಿ ಇಲ್ಲಪ್ಪ ಅಂತಂದ್ರೆ ಶಗಣಿನೂ ಹಂಗಾಗಿ ಬಿಡ್ತೈತಿ. ಅಲ್ಪ ಶಿವಣ್ಣ, ಇನ್ನೊಂದು ಕೇಳಬೇಕಾಗಿತ್ತು. ಹೇಳ್ರಿ ಗೌಡ್ರಿ, ಹೇಳ್ರಿ. ನೀ ಕೇಳಿರ್ತಿ, ಆದ್ರೆ ನಂದೇನಂತಂದ್ರೆ, ಈ ಗಬ್ಬು ಇರ್ತಾವಲ್ಲ ಆಕ್ಳಲ್ಲಿ ಎಮ್ಮೆ ಆಗ್ಲಿ, ಅವು ಒಂದ್ ಊರ್ಲಿಂದ ಇನ್ನೊಂದೂರಿಗೆ ಹೊಡ್ಕೊಂಡು ಬರ್ತಿರ್ತ. ಇದರಿಂದ ಏನಾದ್ರೂ ಸಮಸ್ಯೆ ಆಗ್ತದೆ ಅಂದ್ರ ಹೆಂಗ? ಇದು ನಕ್ಕಿ ನೋಡ್ರಿ, ಇದು ನೀವು ಹೇಳಿದ್ದು ಅದು ಡಾಕ್ಟರ್ ಸಾಹೇಬ್ರು ಆಗಲೇ ಹೇಳ್ಬಿಟ್ರ, ನನಗೆ ಹೇಳುವಾಗ ನನಗೆ ನೆನಪಾಗ್ಲಿ ನೋಡ್ರಿ. ಆಕಳ ಎಮ್ಮಿನ ಕರ್ಕೊಂಡ್ ಬರ್ ಏನಾಗ್ಯದ ಅಂತ ರೀ, ಅದಕ್ಕೆ ಕಾರಣನು ಬರೋಬ್ಬರಿ ಗೌಡ್ರ ಹೇಳದಂಗ ಹೌದಲ್ಲ, ಅದನ್ನ ಬಳವಳಿ ಕೊಟ್ಟಾರಂತ್ರಿ ಅದು. ಅದನ್ನ ಇಲ್ಲೇ ಅದ ಬಿಡು ಮಗ್ಳೂರ್ ಅಂತ ಹೇಳಿ ಹೊಡ್ಕೊಂಡು ಬಂದಾರ, ಅದನ್ನ ನಡಸ್ಕೋತ ಬಂದಾರ. ಹದಿನೈದು ಇಪ್ಪತ್ತು ಕಿಲೋಮೀಟರ್ ಹಿಂಗಾಗಿ ಮತ್ತ ಒತ್ತಡ ಆಗಿ ಮತ್ತ ಹಿಂಗಾಗಿ ತ್ರಾಸಾಗಿ ಅದನ್ನು ಕೂಡ ಬಹಳ ಸಮಸ್ಯೆ ಆಗುತ್ತದೆ ಅಂತೇಳಿ ಅವ್ರು ಹೇಳಿದ್ರಿ. ಇದು ಒಂದು ಕಾರಣ. ಮತ್ತ ಬಹಳಷ್ಟು ನಡೆಸುವ ತಿರುಗಾಡಬಾರ್ದು, ಬಹಳಷ್ಟು ಅದ್ರ ಮೇಲೆ ಒತ್ತಡ ಹಾಕಬಾರ್ದು. ಮತ್ತ ಪಾಪ ಹೆಂಗ್ ಮಾಡ್ಬೇಕು ಹೇಳ್ರಿ, ಈಗ ನಾವೇ ಒಂದ್ ನಾಲ್ಕು ಕಿಲೋಮೀಟರ್ ನಡೆದಿವ ಅಂತ ನಮಗೆ ತ್ರಾಸ ಮತ್ತೆ ಇನ್ನೂ ಶಿವಣ್ಣ. ಈ ಪರಿಮಳ ರೋಗ ಏನಂದ್ರಲ್ಲ, ಇದ್ರ ಏನ್ರ ಟೈಪ್ ಅಂತ ಎರಡು ಮೂರು ಏನ್ರ ಗೌಡ್ರ? ನೀವು ಭಾರಿ ನಾ ಮತ್ತೆ ಡಾಕ್ಟರ್ ಮನಸ್ಸೇನು ಓದ್ಕೊಂಡ್ ಬಿಟ್ರಿ ಇದು ಹೆಂಗ ಗೊತ್ತೇನು? ಇಲ್ಲ ಎದ್ರೆ ಗೌಡ್ ಶಾಣಿ ಆಕೆಮ್ ಸರಿ ಬದುಕಿ ಬದುಕಿ ಹಿಂಗಾಗಿದ್ರೆ ಒಟ್ಟು ನೀವು ಪಾಠ ಕಲ್ತಿರೋ ಗಾಯತ್ರಿ ಕಟ್ಕೊಂಡ ಮೇಲೆ ಶಿವಣ್ಣ ಏನೇ ಇರ್ಲಪ್ಪ ತಿಳ್ಕೊಬೇಕು ಅನ್ನೋದೊಂದು ಬೆಳೆದಲ್ಲ ನೋಡಿ. ಸಂತೋಷ ನೋಡಿ, ಏನಪ್ಪ ಅಂತಂದ್ರೆ ನಮಗ ಜ್ಞಾನವನ್ನ ನಾವು ಪಡ್ಕೊಳ್ಬೇಕು. ಅದು ಎಲ್ಲೇ ಇರ್ಲಿ ಜ್ಞಾನ, ಆ ಜ್ಞಾನವನ್ನು ಪಡ್ಕೊಂಡು ನಮ್ಮ ಕೆಲಸ ಕಾರ್ಯಗಳಿಗೆ ಅದನ್ನು ಬಳಸಬೇಕು. ಇದು ಒಂದ್ ದೊಡ್ಡ ಉದ್ದೇಶ ಇರಬೇಕು ನಮ್ಗೆ. ಹೌದ್ರ ಗೌಡ್ರ, ನೀವು ಕೇಳ್ದಂಗ ಈಗಂತೂ ಹೇಳಿದ್ವಿ ಅದು ಸಕ್ರಿಯ ಅಂಶ ಕಡಿಮೆ ಆಗಿಬಿಡ್ತೀವಿ, ರಕ್ತದ ಹಿಂಗಾಗಿ ಅವು ಪರಿಮಳ ಬರುವಂತದ್ದು ಅದೆಲ್ಲ ಆಗ್ತದ. ಇನ್ನೊಂದು ಟೈಪ್ನು ಐತಂತ್ರಿ, ಅದು ಹೆಂಗಂತಂದ್ರ ಒಂಥರ ಹುಚ್ಚಿಡ್ದಂಗ್ ಮಾಡ್ತಾವಂತ್ರಿ ದನಗಳು. ಏನಪ್ಪ ಹೆಂಗ್ ಮಾಡ್ತಾವಂತಾರ, ಜೋಲಿ ಹೊಡು ಹೋಗುದು, ಗಾಡಿ ಹೋಗಿ ಹಾಯುವುದು, ಗಾಡಿ ನೆಕ್ಕುದು, ಮುಂದೆ ನಾವು ಹೋಗಿ ನಿತ್ತರ ನಮಗೂ ನೆಕ್ಕುದು, ಹಿಂಗ ಒಂಥರ. ಆಮೇಲೆ ಕಲ್ಲ ಪಲ್ಲ ದೊಡ್ಡ ಬಂಡೆಗಲ್ಲ ಇರ್ತಾವ ಅದಕ್ಕೆ ಹೋಗಿ ನೆಕ್ಕುದು, ಹುಚ್ಚುಚಾರ ಮಾಡ್ತಾವ. ಅಂದ್ರೆ ಒಟ್ ನೋಡಿದ್ರೆ ಹುಚ್ಚಿಡ್ದ ಮಾಡ್ಲಿತ್ತಾವ ಅಂತ ಅನಿಸ್ತದ. ಹುಚ್ಚಿಡ್ದಂಗ್ ಮಾಡ್ತಾವ ಅಂತ ಹೇಳಿ ಅಂದ್ರೆ ಇದು ಯಾವಾಗ ಈದ ಒಂದೆರಡು ತಿಂಗಳಿಗೆ ಹಿಂಗ ಮಾಡ್ತಾವಂತ, ಅವಾಗ ನಾವು ಟೆಸ್ಟ್ ಮಾಡಿದ್ರೆ ಇದು ಹಿಂಗ ಇರ್ತದ, ಈ ರೋಗ ಆಗಿರ್ತದ ಇದಕ್ಕ ಅಂತೇಳಿ ಅಂತಂದ್ರಿ ಅವ್ರು. ಮತ್ತೆ ಟ್ರೀಟ್ಮೆಂಟ್ ಏನಾರ ಅದ ತಿಳ್ಕೊಂಡ್ಬಂದಿ ಮತ್ತೆ ಗೌಡ್ರ? ಈಗ ನಾ ಏನ್ ಹೇಳ್ಬೇಕು ನಿಮಗ, ಡಾಕ್ಟರ್ ಸಾಹೇಬ್ರಿಗೆ ನಾ ಟ್ರೀಟ್ಮೆಂಟ್ ಕೇಳಿದ್ನಿ ತಿಳ್ರಿ, ಅವ್ರು ಬೈದ ಬಿಟ್ರಿ ನನಗ. ಅಲ್ರಿ ಗೌಡ್ರ, ನಾ ಹೆಂಗ್ ಬೈತೀನ್ರಿ ನಿಮಗ? ಹಂಗಲ್ಲಪ್ಪ, ಏನಾದ್ರು ತಿಳ್ಕೊಂಡ್ ಬಂದಿರ್ಬೇಕು. ಈಗ ಅವ್ರ ಏನಂದ್ರೆ ಗೊತ್ತೇನ್ರಿ, ಡಾಕ್ಟರ್ ಸಾಹೇಬ್ರ ಇದೆಲ್ಲ ಹೇಳಿದ್ರಿ, ಮತ್ತ ಅದನ್ನ ಹೆಂಗ ಟ್ರೀಟ್ಮೆಂಟ್ ಹೆಂಗ್ ಮಾಡುದು? ನೀವು ರೈತರು ಏನದಿರಲ್ಲ, ಟ್ರೀಟ್ಮೆಂಟ್ ಕಡೆ ವಿಚಾರ ಮಾಡ್ಬೇಡ್ರು ಮಾರಾಯ, ಮುಂಜಾಗ್ರತೆಯಿಂದ ತಪ್ಪಿಸೋದ್ರ ಕಡೆ ವಿಚಾರ ಮಾಡ್ರು. ನಾ ಪ್ರತಿ ಸಲ ಇದನ್ನ ಹೇಳ್ತೀನಿ, ಮತ್ತೆ ಇದನ್ನೇ ಕೇಳ್ತಿಲ್ಲ ನನಗ, ಟ್ರೀಟ್ಮೆಂಟ್ ಕೇಳಬೇಡ ಅಂತ. ಟ್ರೀಟ್ಮೆಂಟ್ ಕೇಳಬೇಡ, ಮುಂಜಾಗ್ರತೆ ಕ್ರಮ. ಈಗ ನಮ್ ಕಡೆ ಕರ್ಕೊಂಡ್ ಬಂದ್ರ ನಾವು ಟ್ರೀಟ್ಮೆಂಟ್ ಮಾಡ್ತೀವಿ, ಅದನ್ನ ಏನಾರ ಸಲಾನರ ಹಚ್ತೀವಿ, ಇಂಜೆಕ್ಷನ್ ಕೊಡ್ತೀವಿ, ಗುಳಿಗೆರೆ ಕೊಡ್ತೀವಿ, ಏನಾರೇ ಒಂದ್ ಮಾಡ್ತೀವಿ, ಅದಕ್ಕೆ ಬರೋಬರಿ ಮಾಡ್ತೀವಿ. ಆದ್ರೆ ನಿಮ್ದು ಜವಾಬ್ದಾರಿ ಇಲ್ಲಿ ಬಹಳ ಅದ, ನಿಮ್ ಕೈಯಾಗಿರೋದು. ಅದು ಮತ್ತೆ ಗಬ್ಬ ಆದ್ಮೇಲೆ ಮನೆಯಾಗೆ ಇರೋದಲ್ಲ, ಕೊಟ್ಟಿಗೆ ಇರ್ತದ, ನಮ್ ಕಡೆನೆ ಇರ್ತದ, ಅದ್ರ ಕಾಳಜಿ ಮಾಡೋದು ನೀವು ಬಹಳ ಮುಖ್ಯ. ಅದಕ್ಕೆ ಅವ್ರೇನಂದ್ರು ನೀವು ಟ್ರೀಟ್ಮೆಂಟ್ ಬಗ್ಗೆ ಕೇಳಿಸ್ಕೊಬೇಡ್ರಿ, ಮುಂಜಾಗ್ರತಾ ಕ್ರಮ ತಗೊಳ್ರಿ. ಏನಪ್ಪ ಈಗಾಗಲೇ ಹೇಳದಂಗ, ಒಮ್ಮಿಂದ ಒಮ್ಮೆಲೆ ನೀವು ಉಣಸೋದು ತಿನ್ನಿಸೋದು ಮಾಡ್ಬೇಡ್ರಿ. ಈದ ಮೇಲೆ ಮುಂದೆ ಹಾಲು ಕೊಡ್ಲಿಲ್ಲ ಅಂದ್ರೆ ಕೊಡೋದು ನಿಂದ್ರಿಸ್ಬೇಡ್ರಿ. ಗಬ್ಬಿದ್ದಾಗೇನೆ ಚಂದಾಗಿ ನೋಡ್ಕೋಬೇಕು. ಗಬ್ಬ ಆಗ್ಯದ ಅಂತ ಹೇಳಿ ಗೊತ್ತಾದ್ಮೇಲೆ ಬರೋಬ್ಬರಿ ದಾಣಿ ಮಿಶ್ರಣ ಆಯ್ತು, ಹಿಂಡಿ ಮಿಶ್ರಣ ಆಯ್ತು, ನುಚ್ಚ ಆಯ್ತು, ನೀವೇನ್ ತಿನ್ನಿಸೋದು ಹಸಿ ಮೇವು ಆಯ್ತು, ಎಲ್ಲ ಬರೋಬ್ಬರಿ ಬರೋಬ್ಬರಿ ತಿನ್ನಿಸ್ಕೋತ ಅದಕ್ಕೆ ಪಾವ್ ಕಿಲೋ, ಅರ್ಧ ಕಿಲೋ, ಈಗ ಎರಡು ಕಿಲೋ, ಎರಡು ಕಿಲೋ, ನಾಲ್ಕು ಕಿಲೋ, ಹಿಂಗ ಹೆಚ್ಚು ಮಾಡ್ಕೋತ ಅಗದಿ ಅದಕ್ಕೆ ನಿಗಾ ವಹಿಸಿ ನಾವು ನಮ್ಮ ಮಕ್ಕಳನ್ನ ಹೆಂಗ್ ನಾವು ಕಾಳಜಿ ಮಾಡ್ತೀವಲ್ಲ, ಆ ಟೈಪ್ ಕಾಳಜಿ ಮಾಡಿದ್ರೆ ಅದು ಆರಾಮ ಇರ್ತಾವ. ಮತ್ತೆ ನಾವ್ ಇರ್ತೀವಿ, ಡಾಕ್ಟರ್ಗಳು ಇರ್ತೀವಿ, ಎಲ್ಲ ಇರ್ತೀವಿ, ಕಾಲ ಕಾಲಕ್ಕೆ ನಾವು ನಮ್ಮಲ್ಲಿ ಬರ್ರಿ ಅಂತ. ಅಲ್ಲ ಇಷ್ಟೆಲ್ಲ ನೀರೋ ಪ್ರಶ್ನೆ ಬರೋದಿಲ್ಲ ಅಂದ್ರೆ ಗೊತ್ತಿಲ್ಲಾರ್ದೆ ಏನಾಯ್ತು ಅಂತ ಆಗ್ಬೋದು. ಈಗ ನಾ ಗೊತ್ತ ಮಾಡಿ ಕೊಟ್ಟಿನಲ್ಲ ನಿಮ್ಗ, ಮತ್ತೆ ತಿಳಿಸ್ರಿ ಎಲ್ಲರಿಗೂ ಅಂತ ಹೇಳ್ತಾರ್ರಿ. ಮುಂಜಾಗ್ರತೆಯಾಗಿ ನಾವು ರೋಗ ಬರಲಾರ್ದಂಗ್ ನೋಡ್ಕೊಳ್ಳೋದೇ ನಮ್ದು ಜಾಣತನ. ರೋಗ ಬಂದ್ಮೇಲೆ ಅನಿವಾರ್ಯ ಪರಿಸ್ಥಿತಿ ನಾವು ಅದೀವಂತಾರ ಅವರು. ಅಂದ್ರೆ ಶಿವಣ್ಣ ಈ ಸಲ ನೀನ್ ತಿಳ್ಕೊಂಡ್ ನೋಡು, ಇದ್ರೆ ನನಗಿಂತ ಗೌಡ್ಶೇಣಿ ಕೆಲಸ ಹೆಚ್ಚು. ಏನಂತೀರಿ ಗೌಡ್ರ ಇದು ಹಿಂಗಂದ್ರ ನೀವು ಉಲ್ಟಾ ಹೊಡೆದ್ರಲ್ಲ ಗೌಡ್ಶೇಣಿ ಅವರಿಗೆ. ಈ ನೋಡು ದಾಣಿ ಮಿಶ್ರಣ, ನುಚ್ಚು, ಹಿಂಡಿ, ಹಸಿಮೇವು ತರಿಸೋದ್ ಕೆಲಸ ನನ್ ಬರ ಹೌದಿಲ್ಲ. ಇನ್ನು ಗೌಡ್ಶೇಣಿ ಅದು ಟೈಮ್ ಟೈಮಿಗೆ ಕೊಡ್ಬೇಕು, ಕೊಡೋದ್ ಕೆಲಸ ನಂದು, ಹಾಲ್ ಕೊಡೋ ಕೆಲಸ ಗೌಡ್. ಮತ್ತೆ ನಾಗಪ್ಪ ಮನಿ ಬಿಟ್ಟು ಹೋದ್ರೆ ಅವಾಗ ಏನ್ ಮಾಡ್ತೀರಿ? ಹಾಗೆ ಹೋದಾಗ ಬೇಕೇ ಆಗ್ತದಪ್ಪ, ಮತ್ತೆ ಹೆಣ್ಣಿನ ತೆಗಿತೀನಿ ಆಮೇಲೆ ಕೊಡಿಗೆ ಕಸ ನೋಡ್ತೀನಿ. ಹಿಂದ ಮುಂದೆ ನೋಡಿವೆ ಗೌಡ್ರ, ನಾವು ಸ್ವಾವಲಂಬಿಗಳಾಗಬೇಕು, ಯಾರ ಮೇಲೂ ನಾವು ಅವಲಂಬನೆ ಆಗಬಾರದು ಅಂದ್ರೆ ನಮ್ಮ ಕೆಲಸ ಎಲ್ಲ ಜಳ ಜಳ ಆಗುತ್ತೆ. ಅದಕ್ಕೆ ಗೌಡ ಶಾನಿ ಅವರ ಈಗ ನಮ್ಮ ಕೆಲಸ ಒಂದ್ ಸ್ವಲ್ಪ ಆಗಬೇಕಾಗಿದೆ ನೋಡ್ರಿ. ಚುಮ ಚುಮ ಚಳಿಗೆ ಸ್ವಲ್ಪ ಉದ್ದನ ಗ್ಲಾಸ್ ಚಾ ಕೊಟ್ಬಿಡು, ಅಷ್ಟೇ ಮಾಡ್ತೀನಿ ಅಂತ ಒಳಗೆ ಹೋಗಿ ತಗೊಂಡ್ಬರ್ತೀನಿ. ಹಂಗಾರ ಆಯ್ತ್ರಿ. ಅಲ್ಲಪ್ಪ ಶಿವಣ್ಣ, ಮತ್ತೇನ್ರ ಕಾರಣ ಅವಂತ ಏನ್ರ ಹೇಳಿದ್ರ ಮತ್ತ ಗೌಡ್ರ? ಇದಕ್ಕ ಕಾರಣಗಳು ಅದಾವ ಅಂತ ಹೇಳಿದ್ರು, ಆದ್ರ ಸಂಶೋಧನಾ ನಡೆದದ ಏನ್ ಕಾರಣದಿಂದ ಇದು ಹಿಂಗಾಗ್ತದ ಅನ್ನುವಂಥದ್ದು ಇನ್ನೂ ಅಷ್ಟು ಸ್ಪಷ್ಟ ಆಗಿಲ್ಲ ಅಂತ ಹೇಳಿ ಅನ್ನುವ ಮಾತನ್ನು ಕೂಡ ಹೇಳಿದ್ರೆ ಅಂದ್ರೆ ಗರ್ಭಕೋಶ ತೊಂದರೆ ಇದ್ರೆ ಹಿಂಗಾಗ್ತದ, ಆಮೇಲೆ ಸರಿಯಾಗಿ ಪಚನ ಕ್ರಿಯೆ ಆಗ್ಲಿಲ್ಲ ಅಂದ್ರೆ ಹಿಂಗಾಗ್ತದ ಅಂತ ಹೇಳಿ ಸುಮಾರು ಕಾರಣಗಳನ್ನು ಹೇಳಿದ್ರೆ ಅದ್ರ ಪಕ್ಕ ಇದರಿಂದ ಹಿಂಗಾಗ್ತದ ಅನ್ನೋದು ಇದು ಆಗಿಲ್ಲ, ಇನ್ನ ಆಗಿಲ್ಲ, ಸಂಶೋಧನೆ ನಡೆದ ಸಂಶೋಧನೆ ಅಂತ ಹೇಳಿ ಅನ್ನುವಂತ ಮಾತನ್ನು ಹೇಳಿದ್ರು. ಮತ್ತೆ ಏನಾರ ಯಾಕೆ ನಡೆಯುವಂತ ಯಾಕ್ರಿ ಸಂಶೋಧನೆ? ಅದು ನಾವ್ ಏನಪ್ಪ ನಮ್ಮ ಮುಂಜಾಗ್ರತಾ ಕ್ರಮ ತಗೊಳ್ಬೇಕು, ನಾವ್ ಏನ್ ಕಾಳಜಿ ಮಾಡ್ಬೇಕು ಅದನ್ನ ನಾವ್ ಮಾಡೋಣ. ಇದು ಶಿವಣ್ಣ, ನಾವು ಮುಂಜಾಗ್ರತಾ ಕ್ರಮ ತಗೊಳ್ಳೋಣ ಅಂತ ಸದ್ಯಕ್ಕೆ ಚಾ ಕುಡಿನಿ ತಗೋ. ತರಿ ತರಿ ತರಿ ತಂದ್ರೆ ತರಿ ಕೊಡ್ರಿ. ಗೌಡ್ರ ಏನಪ್ಪ ಈಗ ಸಮಾಧಾನ ಆಯ್ತು ನೋಡ್ರಿ, ಹೌದಲ್ಲ ಮೈ ಬಿಸಿ ಆಯ್ತಿಲ್ಲ. ಮತ್ತ ನಾ ಬರಿಲ್ರಿ ಏನ? ಆಯ್ತಪ್ಪ ಆಯ್ತಪ್ಪ, ಹೋಗೋ ಶರಣ್ರಿ, ನಮಸ್ಕಾರ. ಪಶು ವೈದ್ಯ ಪ್ರಕಾಶ, ಇಂದಿನ ವಿಷಯದ ಕುರಿತು ನುರಿತ ವೈದ್ಯರ ಆಪ್ತ ಸಮಾಲೋಚನೆ. ಇಂದಿನ ಪಶು ವೈದ್ಯರು ಬೀದರ್ ಪಶು ಮಹಾವಿದ್ಯಾಲಯದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ರವೀಂದ್ರ ಬೋಯರ್. ನಮಸ್ಕಾರ ರೈತ ಬಾಂಧವರೇ, ಇವತ್ತು ನಾವು ದನ ಮತ್ತು ಎಮ್ಮೆಗಳಲ್ಲಿ ಆಗುವಂತಹ ಪರಿಮಳ ರೋಗ ಅಥವಾ ಕೀಟೋಸಿಸ್ ಕಾಯಿಲೆ ಬಗ್ಗೆ ಚರ್ಚಿಸೋಣ. ಕೀಟೋಸಿಸ್ ಕಾಯಿಲೆಯು ದನ ಮತ್ತು ಎಮ್ಮೆಗಳಲ್ಲಿ ಕಂಡುಬರುವಂತಹ ಕಾಯಿಲೆ. ಸಾಮಾನ್ಯವಾಗಿ ಈ ಕಾಯಿಲೆಯು ದೇಹದಲ್ಲಿ ತೀವ್ರತರವಾದ ಹಾಗೂ ಸಾಮಾನ್ಯ ರೀತಿಯ ಶರ್ಕರ ಪಿಷ್ಟಾಂಶದ ಕೊರತೆಯಿಂದ ಬರುವಂತಹ ಒಂದು ರೀತಿಯ ಜೀವರಾಸಾಯನಿಕ ಕ್ರಿಯೆಯ ತೊಂದರೆಯಿಂದ ಉಂಟಾಗುವ ಕಾಯಿಲೆ. ಈ ಒಂದು ಕಾಯಿಲೆಗೆ ನಾನಾ ರೀತಿಯ ಜಾನುವಾರುಗಳು ತೊಂದರೆಗೀಡಾಗ್ತವೆ. ಸಾಮಾನ್ಯವಾಗಿ ಹೆಚ್ಚು ಹಾಲನ್ನು ಹಿಂಡುವಂತಹ ಜಾನುವಾರುಗಳು ಅಂದರೆ ಎಮ್ಮೆಗಳು ಮತ್ತು ಆಕಳುಗಳು, ಅಂದ್ರೆ ಸಾಮಾನ್ಯವಾಗಿ ಈ ರೋಗ ನಾವು 1-2 ತಿಂಗಳ ಒಳಗೆ ಕರು ಹಾಕಿದ ನಂತರ ಇದನ್ನು ಕಾಣುತ್ತೇವೆ. ಮತ್ತು ಹೆಣ್ಣು ಕುರಿಗಳಲ್ಲಿ ಅವಳಿ ಮರಿ ಹಾಕುವಂತಹ ಹೆಣ್ಣು ಕುರಿಗಳು ಅಥವಾ ಅದಕ್ಕಿಂತ 2 ಹೆಚ್ಚು ಮರಿಗಳನ್ನು ಹಾಕಿದಂತಹ ಕುರಿಗಳಲ್ಲಿ ಈ ರೋಗವನ್ನು ಕಾಣುತ್ತೇವೆ. ಇದಕ್ಕೆ ನಾನಾ ಕಾರಣಗಳು ಉಂಟು. ಅವುಗಳಲ್ಲಿ ಬರಗಾಲ ಅಥವಾ ಬೇಸಿಗೆ ಕಾಲದಲ್ಲಿ ದನ ಕರುಗಳಿಗೆ ಸಾಮಾನ್ಯವಾಗಿ ಹೆಚ್ಚಿನ ಮೇವು ಸಿಗದೇ ಇರುವಾಗ ಈ ರೋಗ ಬರುತ್ತದೆ. ಕೆಲವೊಮ್ಮೆ ಅತ್ಯಂತ ಒಳ್ಳೆಯ ಪೌಷ್ಟಿಕಾಂಶ ಭರಿತ ಆಹಾರ ನೀಡಿ ಬೆಳೆಸಿದ ಜಾನುವಾರುಗಳಲ್ಲೂ ಈ ತೊಂದರೆ ಕಂಡು ಬರುತ್ತದೆ. ಏಕೆಂದರೆ ಒಳ್ಳೆಯ ಆಹಾರ ನೀಡಿದ ಜಾನುವಾರುಗಳು ತಮ್ಮ ದೇಹದ ಶಕ್ತಿ ಮೀರಿ ಹೆಚ್ಚಿನ ಹಾಲನ್ನು ಉತ್ಪತ್ತಿ ಮಾಡುವ ಒತ್ತಡಕ್ಕೆ ಸಿಲುಕಿದಾಗ ಈ ತೊಂದರೆ ಕಂಡು ಬರುತ್ತದೆ. ಮತ್ತು ಕೆಲವೊಮ್ಮೆ ಜಾನುವಾರುಗಳಲ್ಲಿ ಬೇರೆ ಕಾಯಿಲೆಗಳು ಕಂಡು ಬಂದಿರುವ ಕಾರಣಗಳಲ್ಲಿ ಅಂದರೆ ಹೊಟ್ಟೆಯ ಉರಿಯೂತ, ಪೆರಿಟೋನಿಯಂ ಪದರದ ಉರಿಯೂತ ಅಂದರೆ ಪೆರಿಟೋನೈಟಿಸ್ ಅಂತವೆ, ಮತ್ತು ಗರ್ಭದ ಸಮಯದಲ್ಲಿ ವಾಸುಚೀಲ ಹೊರಬೀಳದೆ ಇದ್ದಾಗ ಗರ್ಭಕೋಶದ ಉರಿಯೂತ ಉಂಟಾಗುತ್ತದೆ, ಹಾಗೂ ಹೊಟ್ಟೆಯಲ್ಲಿ ತಂತಿ ಹಾಗೂ ಇತರ ಅಜೀರ್ಣ ವಸ್ತುಗಳು ಶೇಖರಣೆಗೊಂಡು ಹೃದಯಾವರಣದ ಉರಿಯೂತ ಮಾಡಿದ್ದಲ್ಲಿ ಕೀಟೋಸಿಸ್ ಕಾಯಿಲೆ ಬರಬಹುದು. ಹಾಗೂ ಇನ್ನೂ ಕೆಲವೊಮ್ಮೆ ಹಾಲು ಹಿಂಡುವ ಜಾನುವಾರುಗಳಲ್ಲಿ ಹಾಲು ಜ್ವರ ಅಂದ್ರೆ ಮಿಲ್ಕ್ ಫೀವರ್ ಮತ್ತು ಕೀಟೋಸಿಸ್ ಕಾಯಿಲೆಯು ಒಟ್ಟಿಗೆ ಬರುವ ಸಾಧ್ಯತೆ ಇರುತ್ತದೆ. ಇದನ್ನು ಹೇಗೆ ನಾವು ಕಂಡ್ಕೋಬೇಕು ಅಂತಂದ್ರೆ, ರೈತ ಬಾಂಧವರು ಕೆಲವೊಂದು ರೋಗ ಲಕ್ಷಣ ಬಗ್ಗೆ ತಿಳ್ಕೋಬೇಕು. ಇಂತಹ ಜಾನುವಾರುಗಳು ಅಂದ್ರೆ ಪರಿಮಳ ರೋಗಕ್ಕೆ ಅಥವಾ ಕೀಟೋಸಿಸ್ಗೆ ತೊಂದರೆ ಆದಂತಹ ಜಾನುವಾರುಗಳು ಸಾಮಾನ್ಯವಾಗಿ ಮೇವನ್ನು ತಿನ್ನುವುದು ಕಡಿಮೆ ಮಾಡುತ್ತಾ ಹೋಗುತ್ತವೆ. ಮೊಟ್ಟ ಮೊದಲನೆಯದಾಗಿ ಕಾಳುಗಳನ್ನು ತಿನ್ನುವುದು ಅಂದ್ರೆ ಗ್ರೇನ್ಸ್ ತಿನ್ನುವುದನ್ನು ನಿಲ್ಲಿಸುತ್ತವೆ, ನಂತರ ಹುಲ್ಲನ್ನು ತಿನ್ನುವುದನ್ನು ನಿಲ್ಲಿಸುತ್ತವೆ, ಎರಡನೇದಾಗಿ ಹಾಲಿನ ಉತ್ಪಾದನೆ ಕಡಿಮೆಯಾಗುತ್ತದೆ, ಮೂರನೇದಾಗಿ ದೇಹದ ತೂಕ ತೀವ್ರವಾಗಿ ಕಡಿಮೆಯಾಗುತ್ತಾ ಹೋಗುತ್ತದೆ, ಇದರಿಂದ ದೇಹದಲ್ಲಿ ಚರ್ಮ ಮತ್ತು ಮೂಳೆಗಳು ಎದ್ದು ಕಾಣುತ್ತವೆ, ಅಂದ್ರೆ ಎಲುಬಿನ ಹಂದರವನ್ನು ನೋಡಬಹುದು. ಸಗಣಿಯ ಗಟ್ಟಿಯಾಗಿರುತ್ತದೆ ಮತ್ತು ಅದರ ಸುತ್ತ ಲೋಳೆಯ ಸುತ್ತಿಕೊಂಡಿರುತ್ತದೆ, ಚರ್ಮವು ಒಣಗಿರುತ್ತದೆ ಹಾಗೂ ಬಾಯಿಯ ಉಸಿರಿನ ಮತ್ತು ಹಾಲಿನ ವಾಸನೆಯು ವಿಶೇಷವಾಗಿದ್ದು ಸಿಹಿ ಮಿಶ್ರಿತ ವಿನೆಗಾರ್ ವಾಸನೆಯು ಕಂಡು ಬರುತ್ತದೆ. ಆದ್ದರಿಂದ ಇದನ್ನು ಪರಿಮಳ ರೋಗ ಎಂದು ಕರೆಯುತ್ತೇವೆ. ಚಿಕಿತ್ಸೆ ನೀಡದಿರುವ ಪಕ್ಷದಲ್ಲಿ ಜಾನುವಾರುಗಳು ಸಾವನ್ನಪ್ಪುತ್ತವೆ. ಕೆಲವೊಂದು ಜಾನುವಾರುಗಳಲ್ಲಿ ನರಮಂಡಲಕ್ಕೆ ಸಂಬಂಧಿಸಿದಂತ ರೋಗ ಲಕ್ಷಣಗಳನ್ನು ನೋಡಬಹುದು. ಅಂತಹ ಜಾನುವಾರುಗಳು ವೃತ್ತಾಕಾರದಲ್ಲಿ ತಿರುಗುತ್ತಿರುತ್ತವೆ, ತಲೆಯನ್ನು ಗೋಡೆಗೆ ಗುದ್ದಿಕೊಳ್ಳುವುದು, ಕುರುಡುತನ, ಗೊತ್ತು ಗುರಿ ಇಲ್ಲದೆ ತಿರುಗಾಡುವುದು, ಚರ್ಮ ಹಾಗೂ ಇತರ ನಿರ್ಜೀವ ವಸ್ತುಗಳನ್ನು ನೆಕ್ಕುವುದು ಮುಂತಾದ ಲಕ್ಷಣಗಳನ್ನು ಸಹಿತ ಈ ಒಂದು ಪರಿಮಳ ರೋಗ ಅಥವಾ ಕೀಟೋಸಿಸ್ನಲ್ಲಿ ಬರುತ್ತವೆ. ಚಿಕಿತ್ಸೆ ಇನ್ನು ನಾವು ಶೀಘ್ರವೇ ಇಂತಹ ಲಕ್ಷಣಗಳು ಕಂಡಾಗ ಪಶುವೈದ್ಯರನ್ನು ಸಂಪರ್ಕಿಸಬೇಕು ಮತ್ತು ಪಶುವೈದ್ಯರು ಮೂತ್ರ ಅಥವಾ ಗಂಜಲನ್ನು ರೋತ್ರಾಸ್ ಪರೀಕ್ಷೆಯ ವಿಧಾನದಿಂದ ಈ ರೋಗವನ್ನು ದೃಢಪಡಿಸಿಕೊಂಡು ಚಿಕಿತ್ಸೆಯನ್ನು ನೀಡುತ್ತಾರೆ. ಇದಕ್ಕಿಂತ ಮುಂಚಿತವಾಗಿ ಕೆಲವೊಂದು ಮುಂಜಾಗ್ರತೆ ಕ್ರಮಗಳನ್ನು ರೈತರು ತೆಗೆದುಕೊಳ್ಬೇಕು. ಜಾನುವಾರುಗಳನ್ನು ಗರ್ಭದ ಸಮಯದಲ್ಲಿ ಹೆಚ್ಚು ದಪ್ಪವಾಗಲು ಬಿಡಬಾರದು. ಎರಡನೇದಾಗಿ ಗರ್ಭದ ಹಸು ಮತ್ತು ಎಮ್ಮೆಗಳನ್ನು ಉಪವಾಸ ಕೆಡವದೆ ಒಳ್ಳೆಯ ಪೌಷ್ಟಿಕ ಆಹಾರ ನೀಡಬೇಕು. ಮೂರನೇದಾಗಿ ಜಾನುವಾರುಗಳ ಆಹಾರದಲ್ಲಿ ಕೋಬಾಲ್ಟ್, ಕಾಪರ್, ಫಾಸ್ಫರಸ್ ಮತ್ತು ಅಯೋಡಿನ್ ಅಂತಹ ಲವಣಾಂಶಗಳು ಇರುವಂತೆ ನೋಡಿಕೊಳ್ಳುವುದು ಸೂಕ್ತ. ಆಹಾರದಲ್ಲಿ ಮೆಕ್ಕೆಜೋಳದ ಕಾಳುಗಳು ಇದ್ದರೆ ಒಳ್ಳೆಯದು. ಏಕೆಂದರೆ ಮೆಕ್ಕೆಜೋಳವು ದೇಹದ ಗ್ಲುಕೋಸ್ ಅಂಶವನ್ನು ಅತಿ ಬೇಗ ಹೆಚ್ಚಿಸುತ್ತದೆ. ಈ ರೋಗದಲ್ಲಿ ಗ್ಲುಕೋಸ್ ಅಂಶ ಅತ್ಯಂತ ತೀರಾ ಕಡಿಮೆಯಾಗಿ ಹೋಗಿರುತ್ತದೆ. ಬರಗಾಲದಲ್ಲಿ ಮೇವಿನ ಕೊರತೆ ಬರದಂತೆ ನೋಡಿಕೊಳ್ಳಬೇಕಾಗುತ್ತದೆ. ಜಾನುವಾರುಗಳಿಗೆ ಸರಿಯಾದ ವ್ಯಾಯಾಮ ಕೊಡುವುದರಿಂದ ನಾವು ಈ ಪರಿಮಳ ರೋಗ ಅಥವಾ ಕೀಟೋಸಿಸ್ ರೋಗವನ್ನು ಬರದಂತೆ ಕಾಪಾಡಿಕೊಳ್ಳಬಹುದು. ಧನ್ಯವಾದಗಳು. ತಮ್ಮ ಸಮಸ್ಯೆ ಪರಿಹಾರಕ್ಕಾಗಿ ಮತ್ತು ಹೆಚ್ಚಿನ ಮಾಹಿತಿಗಾಗಿ ತಾವು ಪಶುವೈದ್ಯರನ್ನ ಸಂಪರ್ಕ ಮಾಡುವುದಕ್ಕೆ ದೂರವಾಣಿ ಸಂಖ್ಯೆ ಹಿಂಗದ 2254542. ಬೀದರ್ನ ಎಸ್ಟಿಡಿ ಕೋಡ್ 08482. ಇದು ಈ ವಾರದ ಕರಿಯತ್ತ ಕಾಳಿಂಗ ಬಿಳಿಯತ್ತ ಮಾನಿಂಗ. ಈ ಕಾರ್ಯಕ್ರಮ ತಮಗ ಹೆಂಗ ಅನಿಸ್ತು ಅನ್ನೋದನ್ನ ನಮಗ ಎಸ್ಎಂಎಸ್ ಮೂಲಕ ತಿಳಿಸಬಹುದು. ನಮ್ಮ ಮೊಬೈಲ್ ನಂಬರ್ 944482300070. ಮತ್ತೆ ಮುಂದಿನ ವಾರ ಇದೇ ದಿನ ಇದೇ ಸಮಯಕ್ಕೆ ಭೇಟಿಯಾಗೋಣ. ಅಲ್ಲಿ ತನಕ ತಮಗೆಲ್ಲ ನಮಸ್ಕಾರ. ಎತ್ತೆಮ್ಮಿಯಾಕಳು ರೈತನ ಮಕ್ಕಳು, ಎತ್ತೆಮ್ಮಿಯಾಕಳು ರೈತನ ಮಕ್ಕಳು, ಸಲಹೋ ಆತನ ಚುಕ್ಕೋಳ, ಸಲಹೋ ಆತನ ಚುಕ್ಕೋಳ, ಜ್ಞಾನಿ ವ್ಯಾಸರಿಕ್ಯಾಗ ಬ್ಯಾಸರಿಕ್ಯಾಗ ಮಮತೆಯ ತೋರಿದರ, ಬ್ಯಾನಿ ಬ್ಯಾಸರಿಕ್ಯಾಗ ಮಮತೆಯ ತೋರಿದರ, ಆನಂದದ ಹೊಳೆಯು. ಶೀರ್ಷಿಕೆ ಗೀತೆ ಹಾಡಿದವರು ಶೇಷಗಿರಿ ದಾಸ್. ಆನಂದದ ಹೊಳೆಯು ಹರದಂಗ. ತಬಲಾ ಸಾಥ್ ನೀಡಿದವರು ಸಾತ್ಲಿಂಗಪ್ಪ ದೇಸಾಯಿ ಕಲ್ಲು. ಸಂಕಲನ ಶೋಭಾ ಎನ್ ವಕೀಲ್. ಬಿಳಿಯತ್ತ ಮಾನಿಂಗ ಕರಿಯತ್ತ ಕಾಳಿಂಗ. ಶೀರ್ಷಿಕೆ ಗೀತೆ ರಚಿಸಿ ಭಾಗವಹಿಸಿ ರಾಜೇಂದ್ರ ಆರ್ ಕುಲಕರ್ಣಿಯವರೊಂದಿಗೆ ನಿರ್ಮಾಣ ಮಾಡಿದವರು ಸೋಮಶೇಖರ್ ಎಸ್ ರುಳಿ. ಕರಿಯತ್ತ ಕಾಳಿಂಗ. ಇದುವರೆಗೆ ಜಾನುವಾರುಗಳ ಆರೋಗ್ಯ ಕಾಳಜಿ ಕುರಿತ ಕರಿಯತ್ತ ಕಾಳಿಂಗ ಬಿಳಿಯತ್ತ ಮಾನಿಂಗ ಕಾರ್ಯಕ್ರಮ ಕೇಳಿದಿರಿ. ಮತ್ತೆ ಮುಂದಿನ ವಾರ ಇದೇ ಸಮಯಕ್ಕೆ ಬರುತ್ತಾರೆ ಕರಿಯತ್ತ ಕಾಳಿಂಗ ಬಿಳಿಯತ್ತ ಮಾನಿಂಗ. ಬಿಳಿಯತ್ತ ಮಾನಿಂಗ ಬಿಳಿಯತ್ತ ಮಾನಿಂಗ ಬಿಳಿಯತ್ತ ಮಾನಿಂಗ. ಇದುವರೆಗೆ ಕರಿಯತ್ತ ಕಾಳಿಂಗ ಬಿಳಿಯತ್ತ ಮಾನಿಂಗ ಜಾನುವಾರುಗಳ ಆರೋಗ್ಯ ಕಾಳಜಿ ಕುರಿತು ವಿಶೇಷ ಕಾರ್ಯಕ್ರಮ ಸರಣಿಯ ಮರುಪ್ರಸಾರ ಕೇಳಿದಿರಿ. ಈಗ ಶಶಿಕಲಾ ಕಲ್ಮೋಡ್ ಮತ್ತು ಸಂಗಡಿಗರಿಂದ ಭಜನೆ ಪದಗಳು. ಏನೇನು ತಿಳಿಯಲಿಲ್ಲ ಶಂಭು. ಇದೇ ಕಲಾವಿದರಿಂದ ಇನ್ನೊಂದು ಭಜನೆ ಪದ. ಹೇಳ ಶಶಿಕಲಾ ಕಲಮೋಡ್ ಮತ್ತು ಸಂಗಡಿಗರಿಂದ ಭಜನೆ ಪದಗಳನ್ನು ಕೇಳಿದ್ರಿ. ಈಗ ಕಾರ್ಯಕ್ರಮದ ಕೊನೆಯಲ್ಲಿ ನಿತ್ಯ ಮೇಘ ಸಂದೇಶ ಇನ್ನೊಮ್ಮೆ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗದ ಅನ್ನೋದನ್ನ ನೋಡೋಣಂತ. ಕಲಬುರಗಿ, ಬೀದರ್, ರಾಯಚೂರು, ಯಾದಗಿರಿ, ಬಳ್ಳಾರಿ ಜಿಲ್ಲೆಗಳು ಅಲ್ಲದೆ ಜೈರಾಬಾದ್ ತಾಲೂಕೊಳಗ ಮಳೆಯಾಗುವ ಸಾಧ್ಯತೆಗಳು 80%, ವಿಜಯಪುರ ಮತ್ತು ಬಾಗಲಕೋಟೆ ಜಿಲ್ಲೆಗಳಲ್ಲಿ 85%, ಕೊಪ್ಪಳ ಮತ್ತು ನೆರೆಯ ಸೊಲ್ಲಾಪುರ ಜಿಲ್ಲೆಗಳಲ್ಲಿ 90% ಅನ್ನುವಂತಹ ಸೂಚನೆಯನ್ನು ಹವಾಮಾನ ತಜ್ಞರು ನೀಡುತ್ತಾ ಇದ್ದಾರೆ. ಎಲ್ಲಾ ಜಿಲ್ಲೆಗಳಲ್ಲಿ ಚದುರಿದಂಗ ಮಳೆಯಾಗುವಂತಹ ಸಾಧ್ಯತೆಗಳು ಅದಾವ. ಹಗುರದಿಂದ ಸಾಧಾರಣ ಮಳೆ ನಿರೀಕ್ಷೆಯನ್ನ ಮಾಡಬಹುದಾಗಿದ. ಕೆಲವು ಕಡೆ ಒಳ್ಳೆ ಮಳೆ ಆಗಬಹುದು. ಈ ಸೂಚನೆ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ. ನಿತ್ಯ ಮೇಘ ಸಂದೇಶ ಮತ್ತೊಮ್ಮೆ ಕೇಳಿದ್ರಲ್ಲ, ಇದಾಗಿತ್ತು ನಮ್ಮ ಇವತ್ತಿನ ಕೃಷಿರಂಗ. ನಮ್ಮ ನಾಳಿನ ಕೃಷಿರಂಗದೊಳಗೆ